ನಮಗ ಸಹಿಸಲು ಅಸಾಧ್ಯವಾದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಕಳೆದ ಎರಡು ವಾರಗಳಿಂದ ಏನು ಮಳೆ ನಿರಂತರವಾಗಿ ಬೀಳ್ತಾ ಇದೆ. ಇದರಿಂದ ನಮ್ಮ ಇಡೀ ಪ್ರದೇಶದ ಜನಜೀವನ ಅಸ್ತವ್ಯಸ್ತ ಆಗಿ ಹೋಗಿದೆ. ಇದು ನಮ್ಮ ಭಾಗದೊಳಗ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದೊಳಗ ಇದೇ ಪರಿಸ್ಥಿತಿ ಅದ. ಅದರ ಜೊತೆಗೆ ದೇಶದ ಅನೇಕ ಕಡೆಗಳಲ್ಲಿ ನಾವು ಈ ಮಳೆಯ ಆರ್ಭಟವನ್ನ ನೋಡ್ತಾ ಇದ್ದೀವಿ. ಅದರಿಂದ ಉತ್ಪನ್ನವಾದಂತಹ ಅನಾನುಕೂಲಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಿಮಗ ನೆನಪಿರಬೇಕು, ಕಳೆದ ವಾರದೊಳಗೆ ಏನಾಯ್ತು ಅಂತಂದ್ರೆ ಬಹಳ ದೊಡ್ಡ ವಿಕೋಪಗಳು ಸಂಭವಿಸಿದವು. ಮೇಘಸ್ಫೋಟದಂತಹ ಘಟನೆಗಳು ಆದವು. ಕಾಶಿ ಒಳಗ ಧರಾನಿ ಅನ್ನುವಂತಹ ಒಂದು ಹಳ್ಳಿ ಒಳಗ ಮೇಘಸ್ಫೋಟ ಆಗಿ ಅಲ್ಲಿ ಅತ್ಯಂತ ಭಯಂಕರವಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಹೌದು, ಅದು ಮುಗಿದ ತನ್ನದ್ರೊಳಗೆ ಜಮ್ಮು ಕಾಶ್ಮೀರದೊಳಗ ಕಿಶ್ತವಾಡ ಜಿಲ್ಲೆಯ ಚಿಸೋಟಿ ಗ್ರಾಮದೊಳಗ ಮೇಘಸ್ಫೋಟ ಸಂಭವಿಸಿತು. ಅಲ್ಲಿ ಸುಮಾರು ಜನ ಸಾವನ್ನ ಅಪ್ಪಿದ್ರು. ಅದು ಮುಗಿದ ಅನ್ನೋದ್ರೊಳಗನೆ ಮತ್ತೆ ಕಳೆದ ರವಿವಾರ ದಿವಸ ಏನಾಯ್ತು ಅಂತಂದ್ರ ಅದೇ ಜಮ್ಮು ಕಾಶ್ಮೀರದೊಳಗ ಕಠುವಾ ಜಿಲ್ಲೆಯ ಎರಡು ಗ್ರಾಮಗಳಲ್ಲಿ ಮತ್ತೆ ಮೇಘಸ್ಫೋಟ ಸಂಭವಿಸಿ ಅದು ಜೋಧ್ಘಾಟಿ ಅನ್ನುವಂತಹ ಒಂದು ಗ್ರಾಮ, ಅದರ ನಂತರ ಬರ್ಗಾ ಅನ್ನುವಂತಹ ಗ್ರಾಮದೊಳಗ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಯಿತು, ಭೂಕುಸಿತಗಳು ಸಂಭವಿಸಿದವು. ಮತ್ತೆ ನಾವು ನೋಡ್ತಾ ಇದ್ದೀವಿ ಇಡೀ ನಮ್ಮ ರಾಜ್ಯದೊಳಗ ಎಲ್ಲ ಕಡೆ ಇಂಥದೇ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಕೃಷ್ಣಾ ಕಾವೇರಿ ನದಿಗಳು ತುಂಬಿ ಹರಿತಾ ಇದ್ದಾವ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವ. ಇಂಥ ಒಂದು ಪರಿಸ್ಥಿತಿ ಒಳಗ ನಮ್ಮ ಜನಜೀವನ ಅಸ್ತವ್ಯಸ್ತ ಆಗಿ ಹೋಗೋದ್ರೊಳಗ ಯಾವುದೇ ಸಂಶಯ ಇಲ್ಲ. ಏನಾಯ್ತು ಅಂತಂದ್ರೆ ಇಲ್ಲಿ ತನಕ ನಮಗ ಮಳೆ ಕಡಿಮೆ ಇತ್ತು, ಆದ್ರೆ ಏನು ಆಗಸ್ಟ್ ಬಂದದ ಅತ್ಯದ್ಭುತವಾದಂತಹ ಒಂದು ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಕಳೆದ ವಾರ ನಾನು ನಿಮಗ ಮಾಹಿತಿಯನ್ನ ಕೊಟ್ಟೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದೊಳಗೆ ಮಳೆ ಹೆಚ್ಚಾಗಿದ ಅಂತ ಹೇಳಿ. ವಿಜಯಪುರ ಜಿಲ್ಲೆಯೇ ನಾವು ತಗೊಂಡ್ರೆ ಶೇಕಡ 79 ಮಳೆ 11ನೇ ತಾರೀಕಿನ ತನಕ ಆಗಿತ್ತು. ಆಮೇಲೆ ಕಲಬುರಗಿ ಜಿಲ್ಲೆ ಒಳಗೆ 43% ಹೆಚ್ಚಿನ ಮಳೆಯನ್ನ ನಾವು ನೋಡಿದ್ವಿ. ಹಿಂಗ ಅತಿ ಹೆಚ್ಚಿನ ಮಳೆಯನ್ನ ನಾವು ಈ ಸಮಯದೊಳಗ ನೋಡ್ತಾ ಇದ್ದೀವಿ. ಹಿಂಗಾಗಿ ನಮ್ಮ ಬೆಳೆಗಳು ಕೂಡ ಇನ್ನೇನು ನಮ್ಮ ಕೈಗೆ ಬರುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಮಗ ಚಿಂತೆಗೆ ಕಾರಣ ಆಗ್ಯದ ಅಂತ ಹೇಳಿ ಹೇಳಬಹುದು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ಪರಿಸ್ಥಿತಿ ಅದ. ಅದಕ್ಕಿಂತ ಮೊದಲ ನಮ್ಮ ರಾಜ್ಯದ ಒಂದು ಪರಿಸ್ಥಿತಿಯನ್ನು ನೋಡೋಕ್ಕಿಂತ ಮೊದಲ ನಮ್ಮ ರೈತರು ಏನು ತಾವು ಅನುಭವಿಸ್ತಾ ಇದ್ದೀರಿ, ತಾವು ನಮ್ಮ ಜೊತೆಗೆ ಮಾತಾಡಿದ್ದೀರಿ, ತಮ್ಮ ವಿಚಾರಗಳನ್ನು ಹೇಳಿದ್ದೀರಿ, ಅದರ ಜೊತೆಗೆ ಆಡಿಯೋ ವಿಡಿಯೋಗಳನ್ನು ಕೂಡ ಕಳಿಸಿದ್ದೀರಿ. ಎಲ್ಲಿ ನೋಡದೆಲ್ಲ ನೀರಿನ ಪ್ರವಾಹ, ಸೇತುವೆಗಳು ಮುಳುಗಿ ಹೋಗ್ಯಾವ, ರಸ್ತೆ ಒಳಗ ನೀರು ಹರಿದಾಡ್ತಾ ಇದೆ, ಹೊಲಗಳಲ್ಲಿ ನೀರು ನಿಂತಿದೆ, ಇಂಥ ಒಂದು ಪರಿಸ್ಥಿತಿಯನ್ನ ತಾವು ಚಿತ್ರೀಕರಣ ಮಾಡಿ ನಮಗ ಕಳಿಸಿದ್ದೀರಿ. ನಮ್ಮ ರೈತರು ಕೆಲವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅವರ ಧ್ವನಿಯನ್ನು ಕೇಳಿ ನಾವು ಮತ್ತ ಮುಂದುವರಿಯೋಣಂತ. ವಿಜಯಪುರ ಜಿಲ್ಲಾ ನಂದ್ರಿಗೆಲ್ಲಿ ಸರ್, ಇವತ್ತು ಮುಂಜಾನೆ ಬೆಳಿಗ್ಗೆ 6ರಿಂದ ಏಕಟ್ಟು ಚಲೋಗೆ ಸರ್. ಎಲ್ಲಾ ರೈತರಿಗೆ ಮಳೆ ಅಂತೂ ಬಹಳ ಕೊರತೆ ಮಳೆ ಸರ್. ಈಗ ಅತಿ ಹೆಚ್ಚು ಮಳೆ ಆಗುತ್ತೆ ಸರ್. ನಾ 20ನೇ ತಾರೀಕು ತನಕ ತಿಳಿತಾರೆ ಸರ್, ನೋಡ್ಬೇಕ್ರಿ ಸರ್ ಏನ ಎಷ್ಟದ. ಎಲ್ಲಾ ರೈತರು ನಟಿ ಹೋಗಿ ಹೊಂಟವ್ರಿ ಸರ್. ಮೇಕುಂದ ಕೆ, ಗುಲ್ಬರ್ಗ ಜಿಲ್ಲೆ, ಗುಲ್ಬರ್ಗ ತಾಲೂಕು. ರಾತ್ರಿ ಅಪಘಾತದಿಂದ ಮಳೆ ಬಿದ್ದ ಕಾರಣಕ್ಕಾಗಿ ಇವತ್ತಿನ ದಿನ ನಮ್ಮಲ್ಲಿ ರೋಡ್ ಜಾಮ್ ಆಗಿಬಿಟ್ಟಿದೆ ಪೂರ. ಇವತ್ತು ಹೇಳಾಗ ನೋಡ್ಬೋದು ಹ್ಯಾಂಗ್ ಬಂದಿದ್ದೀವಿ ಅಂತೇಳಿ. ಹಲೋ ಸರ್, ನಮಸ್ಕಾರ ಸರ್. ನಾವು ಇಂಡಿ ತಾಲೂಕು ಹಿರೇಮಸಾ ಸಿದ್ಧಾಂತ ಬೇವನತ್ತ ಮಾತಾಡ್ತೇನೆ ಸರ್. 5:40 ಚಾಲು ಆದ ಸರ್ ಮಳಿ, ಇನ್ನೂ ಆದ್ರೆ ಬಿಟ್ಟಿದೆ ಸರ್. ಬರಾಬರಿ 1 ತಾಸಾಗಿ ಹೆಚ್ಚಾಗ್ಯದ ಸರ್. ಸದ್ದ ಅರ್ನ ಹೊಟ್ಟೆ ತುಂಬಾಡ್ಬಾರ್ದು ಸರ್. ಇನ್ನ ಈ ಸದ್ಯಕ್ಕಾದ್ರೂ ಬರ್ಲಾಗತ್ತ ಸರ್. ಮಳಿ ಬಾವು ಊಟ ಸರ್, ಮಳಿ ಗಾಯ ಸಂಪತ್ ಸರ್. ಕಂಟಪಟ್ಟೆ ಮಳಿ ಆಗತ್ತ ಸರ್. ನಮಸ್ಕಾರ ಸರ್, ನಾನು ಇಂಡಿ ತಾಲೂಕು ಹಿರೇಮಸಾ ಸಿದ್ಧಾಂತ ಬೇವನತ್ತ ಮಾತಾಡ್ತೇನೆ ಸರ್. 2 ದಿನ ವಾರಪ್ಪ ಪಟ್ಟಿ ಸರ್ ಮಳಿ ಬಂದಿದೆ ಸರ್. 2 ದಿನ ಆಯ್ತು. ಇವತ್ತ ಮಾತು ಶುಕ್ರವಾರ ಸರ್, ಇವತ್ತ ಒಳ್ಳೆ ಮಳಿ ಆಗತ್ತ ಸರ್. ಮಧ್ಯಾಹ್ನದಾಗ ಒಂದ 10-15 ನಿಮಿಷ ಏನಾರ ಫೋಮ ಸಾಧಾರಣ ಮಳಿ ಬಂದ್ ಹೋಗಿತ್ತು ಸರ್. ಆದ್ರೆ ಸರ್ ಸರ್ ಟೈಮ್ 5:40 ಸರ್. ಸದ್ದ ಓಟೈತ್ ಸರ್ ಮಳಿ, ಬಂಗಡ್ ಚಿಲ್ಕನರಾಗ ಸರ್, ಎಲ್ಲಾ ಕಡೆ ಬರ್ತಿರ್ಬೇಕು ಸರ್. ಓಟೈತ್ ಸರ್ ಮಳಿ. ಓಕೆ ಸರ್, ನಮಸ್ಕಾರ ಸರ್. ನನ್ನೆಲ್ಲ ಪ್ರೀತಿ ಆತ್ಮ ಮಿತ್ರರಿಗೂ ಹಾಗೂ ನನ್ನ ರೈತ ಸಹೋದರರಿಗೂ ಹಾಗೂ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಸೋಮಶೇಖರ್ ಸಾರಿಗೆ ಎಲ್ಲ ರೈತರ ಪರವಾಗಿ ನಮಸ್ಕಾರ ತಿಳಿಸುತ್ತಾ ಸರ್, ಇವಾಗ ನಮಗೆ ಕನಿಷ್ಠ ಪಕ್ಷ 5ನೇ ತಾರೀಕಿನಿಂದ ಇವತ್ತಿನವರೆಗೂ ಆಯ್ತು ನಮಗೆ ಮಳೆ ಬಿಡ್ತಾ ಇಲ್ಲ ಸರ್. ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದೆ ಸರ್. ಈಗ ಕಳೆದ ಒಂದು ವಾರದಲ್ಲಿ ನಮಗೆ ಭರ್ಜರಿ ಮಳೆ ಅಂತ ಹೇಳಿದ್ರಿ, ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಒಂದು ಉತ್ತಮ ಮಳೆಯಾಗಿ ರೈತರಿಗೆ ಒಂದು ಸಂತೋಷ ಆಗಿತ್ತು ಸರ್. ಆದರೆ ಈಗ ಒಂದು ಭಯದ ವಾತಾವರಣವನ್ನು ಉಂಟಾಗಿದೆ ಸರ್. ಏಕೆಂದರೆ ಈಗ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವ ಒಂದು ಪರಿಸ್ಥಿತಿ ಇಲ್ಲ ಸರ್. ಈಗ ಒಂದು 5 ದಿನಗಳಲ್ಲಿ ಯಾವುದೇ ರೀತಿಯಾಗಿಯೂ ಸುಭದ್ರವತವಾದ ವಾತಾವರಣ ಇಲ್ಲ ಸರ್. ಗಿಡ ಬೆಳವಣಿಗೆ ಆಗಬೇಕಾದ್ರೆ ಸೂರ್ಯನ ಕಿರಣ ಮತ್ತು ಸೂರ್ಯನ ಶಾಖ ಬಹಳ ಅಮೂಲ್ಯವಾದದ್ದು ಸರ್. ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಿ ಸರ್, ಈಗ ಆಗಸ್ಟ್ 10 ಇವತ್ತಿನವರೆಗೂ ಆಯ್ತು ನಮ್ಗೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಉತ್ತಮವಾದ ಮಳೆ. ಎಲ್ಲಿ ನೋಡಿದ್ರೆ ಕೆರೆಗಳು ಭರ್ತಿಯಾಗಿವೆ ಸರ್, ಹೊಲದಲ್ಲಿ ಗದ್ದೆ ತರ ಆಗಿದೆ ಸರ್. ಯಾಕಂದ್ರೆ ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ದೊಡ್ಡವಾದ ಒಂದು ಮಳೆಯ ಉದ್ಭವ ಆಗಿದೆ ಸರ್. ಯಾಕಂದ್ರೆ ಎಲ್ಲ ರೈತರಿಗೆ 1000 ರೂಪಾಯಿ ಖರ್ಚು ಮಾಡಿ ಈಗ ಬೆಳೆಯನ್ನು ಮಳೆ ಇಲ್ಲಂತ ಕೊರತೆಯಿಂದ ಇಷ್ಟು ದಿನ ಬಹಳ ಸಮಸ್ಯೆಯಲ್ಲಿ ಇದೀವಿ ಸರ್. ಈಗ ಕೆಲವು ದಿನಗಳಲ್ಲಿ ವರುಣನ ಆರ್ಭಟದಿಂದ ಭಯ ಉಂಟಾಗಿದೆ ಸರ್. ಏಕೆಂದರೆ ಈಗಾಗಲೇ 60-70 ದಿನಗಳ ಅಂತರದಲ್ಲಿ ಬೆಳೆಯಿದೆ ಸರ್ ಹತ್ತಿ ಬೆಳೆ. ಹತ್ತಿಯಲ್ಲಿ ಈಗ ಪ್ರಮುಖ ಘಟ್ಟ ಎಂದರೆ ಹೂ ಬಿಡುವ ಸಮಯ. ಈಗ ರೈತ ಏನೇ ಖರ್ಚು ಮಾಡಿದರೂ ಕೂಡ ಒಂದು ಹೂ ಅಥವಾ ಕಾಯಿ ಆಗಲೇಬೇಕು. ಈ ಮಳೆಯಿಂದಾಗಿ ನೆಲ ಕಚ್ಚುವ ಒಂದು ಸಂಭವನೆ ಹೆಚ್ಚಾಗಿದೆ ಸರ್. ಯಾಕಂದ್ರೆ ಹೂವದಲ್ಲಿ ಮಳೆ ನೀರು ಹೋದರೆ ಅದು ತನ್ನ ಶಕ್ತಿಯನ್ನು ಕಳೆದುಕೊಂಡು ನೆಲ ಕಚ್ಚುವ ಒಂದು ಪ್ರಮಾಣನೇ ಹೆಚ್ಚಿರುತ್ತೆ ಸರ್. ಈಗಾಗಲೇ ನಮ್ಮ ಎಲ್ಲಾ ತಾಲೂಕುಗಳಲ್ಲಿ ಮಳೆ ಬಹಳ ಸಂಕಷ್ಟವನ್ನೇ ಎದುರಿಸುತ್ತೆ ಸರ್. ನಿನ್ನೆ ರವಿವಾರ ಸರ್ ಸಾಯಂಕಾಲ 7:30 ಪ್ರಾರಂಭವಾಗಿದ ಮಳೆ ಈಗ ಬೆಳಗ್ಗೆ 7:30-8 ಸಹ ನಮ್ಗೆ ಸತತವಾಗಿ ಮಳೆ ಬರ್ತಿದೆ ಸರ್. ಇದರಿಂದ ರೈತ ಬಹಳ ಸಂಕಷ್ಟದ ಒಂದು ಹಾದಿಯನ್ನೇ ನೋಡ್ತಾ ಇದ್ದಾನೆ ಸರ್. ದಯವಿಟ್ಟು ನಮಗೆ ಇವಾಗ ಶುಭ್ರವಾದ ವಾತಾವರಣ ಹಾಗೂ ಬಿಸಿಲಿನ ವಾತಾವರಣ ಎಲ್ಲಾ ಬೆಳೆಗಳಿಗೆ ಅನುಕೂಲವಾದ ಒಂದು ವಾತಾವರಣ ನಮ್ಗೆ ಈಗ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕೆಂಬ ಎಲ್ಲಾ ರೈತರ ಒಂದು ಆಸೆ ಆಗಿದೆ ಸರ್. ದಯವಿಟ್ಟು ಮುಂದಿನ ನಡೆ ಏನು, ಮುನ್ನೆಚ್ಚರಿಕೆಯಾಗಿ ಏನೇ ಸಂದೇಶ ಕೊಟ್ಟರು ಕೂಡ ನಿಮ್ಮ ಒಂದು ಸಂದೇಶದಿಂದ ನಮಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನಾವು ಇವತ್ತು ಎಲ್ಲ ರೈತರು ನಮಗೆ ಒಂದು ಅದೃಷ್ಟನೇ ಅಂತ ಹೇಳಬೇಕು ಸರ್. ಮೇಘ ಸಂದೇಶ ಅಂದ್ರೆ ಎಲ್ಲ ರೈತರಿಗೆ ಒಂದು ಅದೃಷ್ಟವಾಗಿ ಇದೆ ಸರ್. ಏಕೆಂದ್ರೆ ಒಬ್ಬ ರೈತ ತಾನು ಏನು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಬೇಕಾದ್ರೆ ಮುಂದಿನ ಒಂದು ನಡೆಯ ಬಗ್ಗೆ ಮಳೆಯ ವಾತಾವರಣ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಮುನ್ನೆಚ್ಚರಿಕೆ ಒಂದು ಗಂಟೆ ನಮಗೆ ಬಹಳ ಮುಖ್ಯವಾದ ಪಾತ್ರ, ಅದು ನಮ್ಮ ಮೇಘ ಸಂದೇಶ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ ಸರ್. ನಮ್ಮ ರೈತ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದುವರಿಯೋಣಂತ. ಆತ್ಮೀಯರೇ, ಮಲೆನಾಡು ಮತ್ತು ಕರಾವಳಿ ಭಾಗದೊಳಗೆ ಸಹಿತ ಮಳೆಯ ಅಬ್ಬರ ಭಯಂಕರ ಹೆಚ್ಚಾಗಿದೆ. ಈಗಾಗಲೇ ಹೇಳದಂಗ ನಾಡಿನ ಪ್ರಮುಖ ನದಿಗಳಾದಂತಹ ಕಾವೇರಿ ಇರಬಹುದು, ಕೃಷ್ಣಾ ಇರಬಹುದು, ತುಂಗಭದ್ರಾ ಇರಬಹುದು, ಇವುಗಳ ಆರ್ಭಟ ತೀವ್ರವಾಗಿದೆ ಅಂತ ಹೇಳಬಹುದು. KRS ಇರಬಹುದು, ಆಲಮಟ್ಟಿ ಇರಬಹುದು, ತುಂಗಭದ್ರಾ ಅಣೆಕಟ್ಟುಗಳ ಒಳಹರಿವು ಮತ್ತು ಹೊರಹರಿವು ಹೆಚ್ಚಾಗಿದೆ. ಸತತ ಮಳೆಯ ಕಾರಣದಿಂದಾಗಿ ಘಟ್ಟ ಪ್ರದೇಶದ ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತದ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾದಗಿರಿ ಬೀದರ್ನೊಳಗ ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅದರ ಜೊತೆಗೆ ಕಲಬುರಗಿ ಇರಬಹುದು, ವಿಜಯಪುರ ಇರಬಹುದು, ಎಲ್ಲ ಕಡೆ ಮಳೆಯ ಆರ್ಭಟ ಹೆಚ್ಚಾಗಿ ಜನಜೀವನ ಬೇಸತ್ತು ಹೋಗಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾವಾಗ ಮಳೆ ನಿಲ್ತದ ಅನ್ನುವಂತ ಒಂದೇ ಮಾತನ್ನ ತಾವೆಲ್ಲರೂ ಕೇಳ್ತಾ ಇದ್ದೀರಿ. ಕೃಷ್ಣಾ ಮತ್ತ ಅದರ ಉಪನದಿಗಳು ಉಕ್ಕಿ ಹರಿತಾ ಇದ್ದವ. ಬೆಳಗಾವಿ, ಬಾಗಲಕೋಟ್ ಮತ್ತ ವಿಜಾಪುರ ಜಿಲ್ಲೆಗಳಲ್ಲಿ ಇದರಿಂದಾಗಿ ಅನೇಕ ಸೇತುವೆಗಳು ಮುಳುಗಿ ಹೋಗ್ಯಾವ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಮಳೆಯಿಂದಾಗಿ ಏನಾಯ್ತು ಅಂತಂದ್ರೆ ನಮ್ಮ ಜಲಾಶಯಗಳು ತುಂಬುತ್ತಾ ಇರುವುದೊಂದು ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ಜಲಾಶಯಗಳ ಒಂದು ನೀರಿನ ಮಟ್ಟವನ್ನ ಕೂಡ ನಾವು ನೋಡೋಣ. ಆಲಮಟ್ಟಿ ಜಲಾಶಯದ ಗರಿಷ್ಠ ಮಟ್ಟ 519.6 ಮೀಟರ್ ಅದ. ಇಲ್ಲಿ ತನಕ 519.23 ಮೀಟರ್ನಷ್ಟು ನೀರು ಬಂದದ. ಆಲಮಟ್ಟಿಗೆ 87,000 ಕ್ಯೂಸೆಕ್ಸ್ನಷ್ಟು ನೀರಿನ ಒಳ ಹರಿವು ಇದೆ. ತುಂಗಭದ್ರಾ ನದಿಯ ಗರಿಷ್ಠ ಮಟ್ಟ 1,633 ಅಡಿಗಳು. ಈಗಿನ ಮಟ್ಟ 1,625.16 ಅಡಿಗಳು. ಸುಮಾರು 64,000 ಕ್ಯೂಸೆಕ್ಸ್ನಷ್ಟು ಒಳ ಹರಿವು ತುಂಗಭದ್ರಾ ನದಿಗೆ ಅದ. ಮಲಪ್ರಭಾ ನದಿಯ ಗರಿಷ್ಠ ಮಟ್ಟ 2,079.5 ಫೂಟು. ಈಗಿನ ಮಟ್ಟ 2,077.50 ಅಡಿಗಳು. ಒಳಹರಿವು 7,170 ಕ್ಯೂಸೆಕ್ಸ್ಗಳು. ಘಟಪ್ರಭಾ ನದಿ ಗರಿಷ್ಠ ಮಟ್ಟ 2,175 ಅಡಿಗಳು. ಈಗಿನ ಮಟ್ಟ 2,174.66 ಅಡಿಗಳು. 13,500 ಕ್ಯೂಸೆಕ್ಸ್ನಷ್ಟು ಒಳಹರಿವು ಹಿಡಕಲ್ ಘಟಪ್ರಭಾ ನದಿಯ ಜಲಾಶಯಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ಮಟ್ಟ 1,819 ಅಡಿಗಳು. ಈಗಿನ ಮಟ್ಟ 1,815.05 ಅಡಿಗಳು. ಒಳಹರಿವು 59,891 ಕ್ಯೂಸೆಕ್ಸ್ಗಳು ಅಂತ ಹೇಳಿ. KRS ನ ಪೂರ್ಣ ಮಟ್ಟ 124.8 ಅಡಿಗಳು. ಈಗಿನ ಮಟ್ಟ 124.54 ಅಡಿಗಳು. ಒಳಹರಿವು 33,520 ಕ್ಯೂಸೆಕ್ಸ್ಗಳು. ಅಂದ್ರೆ ನಾವು ನೋಡ್ತಾ ಇದೀವಿ ನಮ್ಮ ಏನು ದೊಡ್ಡ ದೊಡ್ಡ ಜಲಾಶಯಗಳದಾವ ಈ ಮಳೆಯಿಂದಾಗಿ ಸಂಪೂರ್ಣವಾಗಿ ತುಂಬುವುದಕ್ಕ ಇನ್ನು ಕೆಲವೇ ಕೆಲವು ಅಡಿಗಳು ಬಾಕಿ ಅದಾವ. ಈ ಮಳೆಯಿಂದಾಗಿ ಈ ವಾರ ಮತ್ತು ಬರುವ ವಾರದೊಳಗೆ ಬಹುತೇಕ ಎಲ್ಲ ಜಲಾಶಯಗಳು ಸಂಪೂರ್ಣವಾಗಿ ತುಂಬಿ ನಿಲ್ಲುವಂತಹ ಒಂದು ಸನ್ನಿವೇಶ ಅದ. ಇದು ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ. ಯಾಕಪ್ಪ ಅಂತಂದ್ರೆ ಜಲಾಶಯಗಳು ಇರೋದು ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ದಿನನಿತ್ಯದ ಚಟುವಟಿಕೆಗಳಾಗಿ, ನಮ್ಮ ಕೃಷಿ ಇರಬಹುದು, ಕೈಗಾರಿಕೆ ಇರಬಹುದು, ವಿದ್ಯುತ್ ಉತ್ಪಾದನೆ ಇರಬಹುದು, ಇಂಥ ಎಲ್ಲ ಕಾರ್ಯಗಳಿಗೆ ಜಲಾಶಯಗಳು ತುಂಬುವುದು ಬಹಳ ಮುಖ್ಯವಾದಂತಹದ್ದು. ಇಂಥ ಒಂದು ಸನ್ನಿವೇಶದೊಳಗೆ ನಾವು ಈ ಸಲ ಜಲ್ದಿನೇ ನಮ್ಮ ಜಲಾಶಯಗಳು ತುಂಬಿದ್ದನ್ನು ನಾವು ನೋಡ್ತಾ ಇದ್ದೀವಿ. ನಿಜ ಹೇಳಬೇಕು ಅಂತಂದ್ರೆ ಜೂನ್ ತಿಂಗಳಲ್ಲೇ ಸಾಕಷ್ಟು ಮಳೆಯಾಗಿ ಅನೇಕ ಜಲಾಶಯಗಳಲ್ಲಿ ಒಳ್ಳೆ ಒಳ ಹರಿವು ನೋಡ್ತಾ ಇದ್ವಿ. ಈಗ ಕೃಷ್ಣಾ ಮತ್ತು ಅವುಗಳ ಉಪನದಿಗಳು ತುಂಬಿ ಹರಿತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶದೊಳಗ ಮತ್ತ ಏನು ಕೃಷ್ಣಾ ಜಲಾನಯನ ಪ್ರದೇಶದೊಳಗ ಅತ್ಯದ್ಭುತವಾದಂತಹ ಒಂದು ಮಳೆ ಆಗ್ತಾ ಇದೆ. ಇದರಿಂದಾಗಿ ಕೃಷ್ಣಾ ನದಿ ಮತ್ತ ಕೃಷ್ಣಾ ಉಪನದಿಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳಿ ಹೇಳ್ಬೋದು. ಒಂದು ಕಡೆ ಇಂಥ ಒಂದು ಮಳೆಯನ್ನು ನಾವು ಸ್ವಾಗತ ಮಾಡಬೇಕು, ಇನ್ನೊಂದು ಕಡೆ ಅದರಿಂದಾಗಿ ನಮಗೇನು ತೊಂದರೆಗಳಾಗ್ತಾ ಇದ್ದಾವೆ ಅದನ್ನ ಎದುರಿಸುವಂತಹ ಒಂದು ಶಕ್ತಿಯನ್ನು ಕೂಡ ನಾವು ಪಡ್ಕೊಳ್ಬೇಕಾಗಿದೆ. ಇಂಥ ಸತತವಾದಂತಹ ಒಂದು ಮಳೆಯಿಂದಾಗಿ ಏನಾಗಿದೆ, ನಮ್ಮ ಕೃಷಿಕರ ಬದುಕು ಅಸಹನೀಯವಾದಂತಹ ಒಂದು ಮಟ್ಟವನ್ನು ಮುಟ್ಟದ ಅಂತ ಹೇಳಬಹುದು. ಬಹುತೇಕ ಕಡೆಗಳಲ್ಲಿ ಬೆಳೆಗಳು ಜಲಾವೃತವಾಗಿ ಇನ್ನೇನು ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಾರದಂತಹ ಒಂದು ಪರಿಸ್ಥಿತಿ ಒಳಗೆ ನಾವು ಇದ್ದೀವಿ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ನಾವು ಕೂಡ ಅದನ್ನೇ ಆಶಾ ಮಾಡ್ತೀವಿ. ಈಗ ಸದ್ಯಕ್ಕೆ ಮಳೆ ಬಂದು ಹೊರಪು ಆಯ್ತು ಅಂತಂದ್ರೆ ನಿಮಗ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದ. ಆದ್ರೆ ಇಲ್ಲಿ ಬೆಳೆ ಬಹಳಷ್ಟು ನೀರಿನೊಳಗೆ ನಿಂತು ರೋಗ ರುಜಿನ ಬರುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಕೆಲವೊಂದ್ ಕಡೆ ಇಂತಹ ಸಮಸ್ಯೆ ಇದ್ದೇ ಅದ. ಅದಕ್ಕೆ ನಮ್ಮ ವಿಜ್ಞಾನಿಗಳು ಕೂಡ ನಮಗ ಕಳೆದ ವಾರಗಳಲ್ಲಿ ಎಚ್ಚರಿಕೆ ಮತ್ತ ಜಾಗೃತರಾಗೋದಕ್ಕೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ರು. ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಝೈರ್ ಅಹಮದ್ ಅವರು ತಮಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ರು. ಈ ಸಮಯದೊಳಗೆ ನಾವು ಏನ್ ಮಾಡಬೇಕು ಅಂತ ಹೇಳಿ, ಎಲ್ಲೆಲ್ಲಿ ನೀರು ನಿಂತಾವ ಅದನ್ನ ನಮ್ಮ ಹೊಲಗಳಿಂದ ಹೊರಗೆ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಆದ್ರೆ ಏನಾಗ್ಯದ ಅಂತಂದ್ರೆ ತಾವು ಹೊರಗೆ ಹಾಕುವ ವ್ಯವಸ್ಥೆ ಮಾಡಿದ್ರು ಕೂಡ ಮತ್ತೆ ಮಳೆಯಿಂದಾಗಿ ನೀರು ತುಂಬಿಕೊಳ್ಳುವಂತಹ ಒಂದು ಸನ್ನಿವೇಶ ಇದ್ದೇ ಅದ. ಅದಕ್ಕೆ ನಾವು ಏನು ಮಾಡೋದಕ್ಕಾಗಂಗಿಲ್ಲ. ಆದ್ರೆ ನೀರಿಗೆ ಒಂದು ಹಾದಿಯನ್ನ ನಾವು ಮಾಡಬೇಕಾಗ್ತದ. ಅದನ್ನ ನಾವು ಮೊದಲೇ ಯೋಜನೆ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಅಂತಂದ್ರೆ ಈಗ ಬಹುತೇಕ ಸಮಸ್ಯೆ ಆಗ್ತಿರ್ಲಿಕ್ಕಿಲ್ಲ. ಆದರೂ ಕೂಡ ಇಂಥ ಒಂದೇನು ಹರಿಮಳೆಯನ್ನ ಈಗಂತೂ ನಾವು ಕಳೆದ ವಾರದೊಳಗೆ ಹೇಳಿದ್ರ ಪ್ರಕಾರ ತೀವ್ರವಾದಂತಹ ಒಂದು ಅತ್ಯಂತ ಭಾರಿ ಮಳೆಯ ಒಂದು ಸನ್ನಿವೇಶವನ್ನ ನೋಡಿದ್ವಿ. ಕಲಬುರಗಿ ಜಿಲ್ಲೆ ಇರಬಹುದು, ಬೀದರ್ ಜಿಲ್ಲೆ ಇರಬಹುದು, ಆಮೇಲೆ ಮೇದಕ್ ಜಿಲ್ಲೆ ಇರಬಹುದು, ಜಹೀರಾಬಾದ್ ತಾಲೂಕು ಇರಬಹುದು, ಅಲ್ಲೆಲ್ಲ ಹೆಚ್ಚು ಕಡಿಮೆ 200 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಆಗಬಹುದು ಈ ವಾರದೊಳಗೆ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ಕೊಟ್ಟಿದ್ರು. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ 100ರ ಸಮೀಪ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡಿದ್ವಿ. ಹಿಂಗಾಗಿ ತಾವೆಲ್ಲರೂ ಈ ಒಂದು ಮುನ್ಸೂಚನೆ ನೋಡಿಕೊಂಡು ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರಿ ಅಂತಂದ್ರೆ ಅಡ್ಡಿ ಇಲ್ಲ. ಇದರಿಂದಾಗಿ ನಾವು ನಮ್ಮ ಒಂದು ಪರಿಸ್ಥಿತಿಯನ್ನು ಸ್ವಲ್ಪ ತಿಳಿ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ಸಮಾಧಾನ ನಮ್ಮಲ್ಲಿ ಇರಬಹುದು. ಆದ್ರೆ ಯಾರ್ಯಾರು ಇದ್ರ ಕಡೆ ಗಮನ ಕೊಟ್ಟಿಲ್ಲ ಅಥವಾ ಯಾರ್ಯಾರಿಗೆ ಸಾಧ್ಯ ಆಗಿಲ್ಲ ಅಂಥವ್ರಿಗೂ ಕೂಡ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಎಲ್ಲಿ ತಗ್ಗು ಪ್ರದೇಶಗಳದಾವ ಅಲ್ಲಂತೂ ಪರಿಸ್ಥಿತಿ ಹೇಳೋದೇ ಬೇಡ. ಅನೇಕ ಕಡೆಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಏನೂ ಮಾಡಲಾರದಂತಹ ಒಂದು ಅಸಹಾಯಕ ಪರಿಸ್ಥಿತಿ ಒಳಗೆ ನಾವಿದ್ದೇವೆ. ಇಂತಹ ಒಂದು ಸಮಯದೊಳಗೆ ನಮ್ಮ ಪ್ರಾರ್ಥನೆ ಒಂದೇ, ಮಳೆ ನಿಲ್ಲಲಿ ಅನ್ನುವಂಥದ್ದು. ಮಳೆ ನಿಂತ್ರ ಒಳ್ಳೇದಾಗ್ತದೆ. ಆದ್ರ ಲಕ್ಷಣಗಳು ಸದ್ಯದ ಮಟ್ಟಿಗೆ ಏನ್ ಹೇಳಬಹುದು ಅಂತಂದ್ರೆ ಮಳೆ ಪ್ರಮಾಣ ಬರುವ ದಿನಗಳಲ್ಲಿ ಕಡಿಮೆ ಆಗಬಹುದು ಅನ್ನುವಂಥದ್ದು ಒಂದು ಸಮಾಧಾನದ ವಿಷಯ ಅದ. ಆದ್ರೆ ಬಹುತೇಕ ಈ ವಾರ ಕೂಡ ಮಳೆಯ ಒಂದು ವಾತಾವರಣನೇ ನಾವು ಈ ವಾರ ಕೂಡ ನೋಡ್ತಾ ಇದ್ದೀವಿ. ಅದನ್ನ ವಾರದ ಮುನ್ನೋಟದೊಳಗೆ ನಾನು ತಮಗ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಕ್ಮೇರೆ ಬೆಳೆ ಎಲ್ಲೆಲ್ಲಿ ಹಾನಿಯಾಗ್ಯದ ಮತ್ತೆ ಎಲ್ಲೆಲ್ಲಿ ರೋಗಕ್ಕೆ ತುತ್ತಾಗುವಂತಹ ಒಂದು ಸಂದರ್ಭದೊಳಗದ ಅಂತ ಪ್ರದೇಶಗಳಲ್ಲಿ ನಮ್ಮ ರೈತರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಝೈರ್ ಅಹಮದ್ ಅವರು ಕೃಷಿ ವಿಜ್ಞಾನ ಕೇಂದ್ರದೊಳಗ ಸಸ್ಯರೋಗ ತಜ್ಞರಾಗಿರುವಂತವರು ಅವರು ಹೇಳಿದಂತಹ ಒಂದು ಸೂಚನೆಯನ್ನ ಮತ್ತೊಮ್ಮೆ ತಮಗ ಕೇಳಿಸ್ತಾ ಇದ್ದೀವಿ. ಅವರು ಹೇಳೋದನ್ನ ಕೇಳಿ ನಾವು ಮತ್ತೆ ಮುಂದುವರಿಯೋಣಂತ. ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮ ಎಲ್ರಿಗೂ ಸ್ವಾಗತ. ಈ ಒಂದು ಕಾರ್ಯಕ್ರಮ ಏನಿದೆ ರೈತರಿಗೆ ಸಲಹೆ, ಇವತ್ತು ನಾವು ನೋಡ್ತೇವೆ ಧಾರಾಕಾರ ಮಳೆ 1 ತಾಸು 2 ತಾಸು ಬಹಳಷ್ಟು ಭಾಗದಲ್ಲಿ ಬಂದಿದೆ, ನಮ್ಮ ವಿವಿಧ ತಾಲೂಕುಗಳಲ್ಲಿ ಬಂದಿದೆ. ಈಗ ಮೇನಾಗಿ ಇರ್ತಕ್ಕಂತಹ ಬೆಳೆಗಳು ಏನಿದೆ, ಬೇರೆಯವರ ಹೊಲದಿಂದ ನೀರು ಬರ್ತಾ ಇದೆ, ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ರೈತರು ಕೂಡ ಕೇಳಿ ಕೇಳಿ ಬರ್ತಾ ಇದಾರೆ. ರೈತರೆ, ಇದೇನು ಒಂದಿನ ಎರಡು ದಿನ ಏನು ಎಫೆಕ್ಟ್ ಆಗಲ್ಲ, ನಿರಂತರ ಒಂದು ವಾರಗಟ್ಟಲೆ ನೀರು ಬಿದ್ರೆ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ನೀರು ಹೊರಗಡೆ ಹೋಗುವಂತೆ, ಬಸಿಗಾಲುವೆ ನಿರ್ಮಾಣ ಬಹಳಷ್ಟು ಇಂಪಾರ್ಟೆಂಟ್ ಕಾಲುವೆಗಳಿಗೆ, ಇದರಿಂದಾಗಿ ವ್ಯೂಹ ಕರೆಕ್ಟ್ ಆಗಿ ರಚನೆ ಆಗುತ್ತೆ, ಬಹಳಷ್ಟು ನೀರು ನಿಂತಲ್ಲಿ ಬೇರು ಕೊಲೆ ಆಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಯಾವುದೇ ಒಂದು ಕೆಮಿಕಲ್ ಬೇಕಾಗಿಲ್ಲ ಇಲ್ಲಿ, ಜಸ್ಟ್ ಬಸಿಗಾಲುವೆ ಕೊಟ್ಟರೆ ಸಾಕು. ಬಸಿಗಾಲುವೆಯಲ್ಲೇ ನಾವು ನೀರಿನ ಒಂದು ಹೊರಗಡೆ ಮಾಡಿದ್ರೆ ಬೆಳೆಯನ್ನು ಉಳಿಸಿಕೊಳ್ಳಬಹುದು. ಆಮೇಲೆ ಬಿಸಿಲು ಬಿದ್ದಾಗ ಎರಡು ಸಾಲುಗಳ ಮಧ್ಯೆ ಎಡೆ ಪಾಸ್ ಮಾಡ್ಕೊಳ್ಳಿ, ಇದರಿಂದಾಗಿ ಉಸಿರಾಟ ಕ್ರಿಯೆ ಚೆನ್ನಾಗುತ್ತೆ ಬೇರಲ್ಲಿ, ಆಮೇಲೆ ಗಿಡಗಳು ಚೆನ್ನಾಗಿ ಬೆಳೆಯುವ ಸಾಧ್ಯತೆ. ಇದು ಕಲಬುರಗಿ ಆಕಾಶವಾಣಿಯ ಒಂದು ಟಿಪ್ಸ್. ಆತ್ಮೀಯರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದೊಳಗೆ ಬರುವ ಸೆಪ್ಟೆಂಬರ್ ತಿಂಗಳ 13-16 ತಾರೀಕಿನ ತನಕ 4 ದಿನಗಳವರೆಗೆ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈ ಕೃಷಿ ಮೇಳ ಬಹಳ ಅದ್ಭುತವಾದಂತಹ ಒಂದು ಕೃಷಿ ಮೇಳ ನಮ್ಮ ಭಾಗದೊಳಗ ನಡೆಯುವಂತಹದ್ದು. ಇಡೀ ಕರ್ನಾಟಕ, ಯಾಕೆ ನಮ್ಮ ಬಹುತೇಕ ಸುತ್ತಮುತ್ತಲ ರಾಜ್ಯಗಳಲ್ಲಿ ಬಹಳ ಪ್ರಸಿದ್ಧವಾದಂತಹ ಕೃಷಿ ಮೇಳ ಅಂತ ಹೇಳಿ ಹೇಳಬಹುದು. ಪ್ರತಿ ವರ್ಷನೂ ಲಕ್ಷಾನುಗಟ್ಟಲೆ ರೈತರು, ಜನರು ಈ ಕೃಷಿ ಮೇಳದೊಳಗ ಭಾಗವಹಿಸಿ ಅಲ್ಲಿ ತಮಗ ಏನು ತಿಳ್ಕೊಳ್ಬೇಕಾಗಿದ ಆ ವಿಷಯಗಳನ್ನ ಅಲ್ಲದೆ ಬೇರೆ ಬೇರೆ ತಂತ್ರಜ್ಞಾನವನ್ನ ಕೂಡ ತಿಳ್ಕೊಳ್ಳುವಂತಹ ಒಂದು ಅವಕಾಶಗಳಿಗಾಗಿ ಅಲ್ಲಿ ಭೇಟಿ ಕೊಡ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ವರ್ಷ ವರ್ಷ ಜನರ ಸಂಖ್ಯೆ, ಭಾಗವಹಿಸುವವರ ಸಂಖ್ಯೆ, ಭೇಟಿ ಮಾಡುವವರ ಸಂಖ್ಯೆ ಹೆಚ್ಚಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಲಕ್ಷಾನುಗಟ್ಟಲೆ ಜನ ಬಂದು ಅಲ್ಲಿ ಏನು ನಡೆದದ ಅನ್ನೋದ್ರ ಬಗ್ಗೆ, ಕೃಷಿ ವಿಶ್ವವಿದ್ಯಾಲಯ ಏನ್ ಮಾಡ್ತಾ ಇದೆ, ಹೊಸ ಸಂಶೋಧನೆಗಳು ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನ ತಮ್ಮ ಹೊಲದೊಳಗ, ತಮ್ಮ ಕೃಷಿ ಬದುಕಿನೊಳಗ ಅಳವಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತ ಒಂದು ಕೃಷಿ ಮೇಳ ಸೆಪ್ಟೆಂಬರ್ 13-16 ತನಕ ನಡೀತಾ ಇದೆ. ಅದಕ್ಕೆ ನಮ್ಮ ಭಾಗದ ರೈತರು ತಾವೆಲ್ಲ ಅಲ್ಲಿ ಭೇಟಿ ಕೊಟ್ಟು ಆ ಒಂದು ಕೃಷಿ ಮೇಳದೊಳಗೆ ಭಾಗವಹಿಸಿ ಹೆಚ್ಚಿನ ಜ್ಞಾನವನ್ನ ತಾವು ಪಡ್ಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಈ ಸಂದರ್ಭದೊಳಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ, ಕೃಷಿ ಮೇಳದ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವೀಗ ಕೇಳೋಣ. ಎಲ್ಲ ಅನ್ನದಾತರಿಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕುಲಪತಿಯಾದ ಡಾಕ್ಟರ್ ಪಿ ಎಲ್ ಪಾಟೀಲರ ನಮಸ್ಕಾರಗಳು. ರೈತ ಬಾಂಧವರೇ, ತಮಗೆಲ್ಲ ತಿಳಿದಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಎಂದು ಪ್ರಖ್ಯಾತಿ ಪಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ರೈತರ ಜಾತ್ರೆ ಎಂದೇ ಪ್ರಸಿದ್ಧವಾದ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳವು ಬರುವ ಸೆಪ್ಟೆಂಬರ್ 13-16 ತಾರೀಕಿನವರೆಗೆ 4 ದಿನದಂದು ನಡೆಯಲಿದೆ. ಈ ಒಂದು ರೈತರ ಜಾತ್ರೆಯಾದ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಎಲ್ಲರೂ ದಯವಿಟ್ಟು ಈ ನಮ್ಮ ಧಾರವಾಡದ ಕೃಷಿ ಮೇಳಕ್ಕೆ ಆಗಮಿಸಿ ಅದರ ಲಾಭವನ್ನು ಪಡೆಯಬೇಕಾಗಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ವರ್ಷ ಪೌಷ್ಟಿಕ ಆಹಾರ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಶೀರ್ಷಿಕೆಯಲ್ಲಿ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಮೇಳದಲ್ಲಿ ಸುಮಾರು 700ಕ್ಕಿಂತ ಹೆಚ್ಚಾಗಿ ನಾವು ಮಳಿಗೆಗಳನ್ನು ವಿವಿಧ ವಿಷಯಗಳಲ್ಲಿ ಏರ್ಪಾಡು ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಎಲ್ಲ ತರದ ಕಂಪನಿಗಳು, ಬೀಜ ವಿತರಣೆ ಮಾಡುವಂತಹ ಕಂಪನಿಗಳು, ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಔಷಧಿಗಳು ಹಾಗೂ ಕೃಷಿಗೆ ಸಂಬಂಧಪಟ್ಟ ಅತಿ ಸಣ್ಣ ಯಂತ್ರೋಪಕರಣದಿಂದ ದೊಡ್ಡ ಯಂತ್ರೋಪಕರಣಗಳವರೆಗೆ ಇಲ್ಲಿ ವಿವಿಧ ಮಳಿಗೆಗಳಲ್ಲಿ ಪ್ರದರ್ಶನವಾಗ್ತಾ ಇದ್ದಾವೆ ಅನ್ನೋದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಇದರ ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ 7 ಜಿಲ್ಲೆಗಳಲ್ಲಿ ಇರುವ ಎಲ್ಲ 26 ಕೃಷಿ ಸಂಶೋಧನಾ ಕೇಂದ್ರಗಳ ಫಲಿತಾಂಶ ಮತ್ತು ಎಲ್ಲ 26 ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರಗಳ ವಿವಿಧ ಬೆಳೆಗಳಲ್ಲಿ ನಡೆಯುತ್ತಿರುವಂತಹ ಸಂಶೋಧನೆಗಳ ಫಲಿತಾಂಶವನ್ನು ಕೂಡ ನಾವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಾಡು ಮಾಡಿದ್ದೇವೆ. ಪ್ರತಿ ವರ್ಷದಂತೆ ತಮಗೆ ಯಾವುದೇ ಒಂದು ವಿಷಯದಲ್ಲಿ ಪರಿಹಾರಗಳು ಬೇಕಾಗಿದ್ದಾರೆ ಅಲ್ಲಿ ಎಲ್ಲ ವಿಷಯದ ತಜ್ಞರು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕುಳಿತಿರ್ತಾರೆ. ಅವರನ್ನ ಸಂಪರ್ಕಿಸಿ ಕೂಲಂಕುಷವಾಗಿ ತಮ್ಮ ಮುಂಗಾರು ಹಂಗಾಮಿನಲ್ಲಿ ಬರುವಂತಹ ಬೆಳೆಗಳ ವಿಷಯಗಳಲ್ಲಾಗಲಿ ಅಥವಾ ಹಿಂಗಾರು ಹಂಗಾಮದಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ತಾವು ಕೂಲಂಕುಷವಾಗಿ ಚರ್ಚೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಬೇಕಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೀನಿ. ಅಷ್ಟೇ ಅಲ್ಲದೆ ಪ್ರತಿ ವರ್ಷದಂತೆ ಮೊದಲನೇ ದಿನ ಬೀಜ ಮೇಳದ ಉದ್ಘಾಟನೆ ಇರ್ತದೆ.

ಎಲ್ಲರಿಗೂ ಬೇಕಾದಂತಹ ಒಂದು ವಾತಾವರಣ. ಇಲ್ಲಿ ತನಕ ಮಳೆನೇ ನಾವು ನೋಡಿದ್ವಿ, ಇನ್ನ ಮುಂದಿನ ದಿನಗಳಲ್ಲಿ ಬಿಸಿಲನ್ನು ಕೂಡ ನೋಡೋಣ ಅನ್ನುವಂತಹ ಮಾತು ತಮ್ಮಿಂದ ಬರ್ತಾವ. ಆದ್ಮೇಲೆ ಒಂದು ನಾನು ಮಾತು ಇಲ್ಲಿ ಹೇಳಬಹುದು ಏನಪ್ಪಾ ಅಂತಂದ್ರ, ಬರುವ ವಾರ ಮಿಶ್ರ ವಾತಾವರಣ ಇರ್ತದ, ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತದ ಅನ್ನುವಂತಹ ಒಂದು ವಿಚಾರವನ್ನ ತಾವು ಗಮನಿಸಬೇಕು. ಬಹಳ ಗಣನೀಯವಾಗಿ ಕಡಿಮೆ ಆಗ್ತದ ಅಂತ ಹೇಳಿ ಹೇಳ್ತಾ ಇದ್ದಾರ. ಅತಿ ಹಗುರವಾಗಿ ಮಳೆ ನಾವು ನೋಡಬಹುದು, ಮೋಡ ಮುಸುಕಿದಂತಹ ವಾತಾವರಣ ಇರಬಹುದು, ಮೋಡ ಕವಿದಂತಹ ವಾತಾವರಣ ಇರಬಹುದು, ಮತ್ತ ಮಳೆ ಹನಿಗಳ ವಾತಾವರಣ ಕೂಡ ಇರಬಹುದಾಗ್ಯದ. ಆದ್ಮೇಲೆ ಒಂದು ಮಾತನ್ನ ಹೇಳಬಹುದು, ಇದರಿಂದ ನಿಮಗ ಸಮಾಧಾನ ಆಗ್ತದ ಅಂತ ಹೇಳಿ ನನಗ ಗ್ಯಾರಂಟಿ ಅದ. ಏನಪ್ಪಾ ಅಂತಂದ್ರ, ಬರುವ ವಾರ ಮಿಶ್ರ ವಾತಾವರಣ ಇರ್ತದ, ಮುಖ್ಯವಾಗಿ ಏನಂತಂದ್ರ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತದ. ಹೋದ ವಾರದೊಳಗೆ ನಾವು ನೋಡಿದೀವಲ್ಲ ಯಾವ ರೀತಿ ಹೆಚ್ಚು ಕಡಿಮೆ ಮೂರು ಜಿಲ್ಲೆ ಒಳಗೆ 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದ ಅಂತ ಹೇಳಿ ಅನ್ನುವಂತ ಒಂದು ಸೂಚನೆ ಇತ್ತು. ಆದ್ರೆ ಈಗ ಅತಿ ಅತಿ ಅತಿ ಕಡಿಮೆ ಆದಂತಹ ಮಳೆಯನ್ನ ನಾವು ಈ ವಾರ ನೋಡಬಹುದಾಗಿದ. ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದವ. ಮಿಶ್ರ ವಾತಾವರಣ ಇರ್ತದ, ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ, ಎಲ್ಲಾ ವಾತಾವರಣವನ್ನ ನಾವು ಈ ವಾರ ನೋಡಬಹುದು. ಮುಖ್ಯವಾಗಿ ನಮಗ ಬರುವಂತಹ ಮಳೆ ಏನದ ಅದು ಗಣನೀಯ ಪ್ರಮಾಣದೊಳಗ ಕಡಿಮೆ ಆಗ್ತಾ ಇರೋದು ನಮಗ ನಿಮಗೆಲ್ಲ ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ಮಳೆಯ ಪ್ರಮಾಣದ ಬಗ್ಗೆ ನಾನು ನಿಮಗ ಹೇಳ್ತಾ ಇದ್ದೀನಿ, ಅದನ್ನು ಕೂಡ ತಾವು ಗಮನಿಸ್ರಿ, ಅಂದ್ರೆ ನಿಮಗ ಮತ್ತಿಷ್ಟು ಸಮಾಧಾನ ಆಗಬಹುದಾಗ್ಯದ. ಈ ವಾರ ಮಳೆಯ ದೃಷ್ಟಿಯಿಂದ ಯಾದಗಿರಿ ಜಿಲ್ಲೆ ಪ್ರಥಮ ಸ್ಥಾನದೊಳಗದ. ಯಾದಗಿರಿ ಜಿಲ್ಲೆ ಒಳಗ 21.6 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಎರಡನೇ ಸ್ಥಾನ ನೆರೆಯ ಸೊಲ್ಲಾಪುರ ಜಿಲ್ಲೆಗೆ ಹೋಗ್ತದ, 13.3 ಮಿಲಿಮೀಟರ್ನಷ್ಟು ಮಳೆ ಸೊಲ್ಲಾಪುರ ಜಿಲ್ಲೆ ಒಳಗ ಆಗಬಹುದು. ಮೂರನೇ ಸ್ಥಾನ ಅಂತಂದ್ರ ರಾಯಚೂರು ಜಿಲ್ಲೆಗೆ 12.8 ಮಿಲಿಮೀಟರ್ನಷ್ಟು ಈ ವಾರ ಮಳೆ ಆಗುವುದು. ನಾಲ್ಕನೇ ಸ್ಥಾನದೊಳಗ ಕಲಬುರಗಿ ಜಿಲ್ಲೆಯಾದ 12.2 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಐದನೇ ಸ್ಥಾನದೊಳಗ ನೆರೆಯ ಜೈರಾಬಾದ್ ತಾಲೂಕದ 10 ಮಿಲಿಮೀಟರ್ನಷ್ಟು ಮಳೆ ಜೈರಾಬಾದ್ ತಾಲೂಕೊಳಗ ಆಗಬಹುದು. ಆರನೇ ಸ್ಥಾನದೊಳಗ ಬೀದರ್ ಜಿಲ್ಲೆಯಾದ 8.3 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಏಳನೇ ರ್ಯಾಂಕ್ ಕೊಪ್ಪಳ ಜಿಲ್ಲೆಗೆ 8 ಮಿಲಿಮೀಟರ್ನಷ್ಟು ಆಗಬಹುದು. ಆಮೇಲೆ ವಿಜಯಪುರ ಜಿಲ್ಲೆ 7.5 ಮಿಲಿಮೀಟರ್ನಷ್ಟು, ಬಾಗಲಕೋಟೆ ಜಿಲ್ಲೆ ಒಳಗೆ 5.8 ಮಿಲಿಮೀಟರ್ನಷ್ಟು, ಆಮೇಲೆ ಕೊನೆಯ ಸ್ಥಾನ ಬಳ್ಳಾರಿ ಜಿಲ್ಲೆಗೆ 4.2 ಮಿಲಿಮೀಟರ್ನಷ್ಟು ಮಳೆ ಬಳ್ಳಾರಿ ಜಿಲ್ಲೆ ಒಳಗ ಆಗಬಹುದು. ಒಟ್ಟಾರೆಯಾಗಿ ನೋಡ್ರಿ, ಈ ಮಳೆಯ ಏನು ಪ್ರಮಾಣದ, ಎಲ್ಲಿ 100 200 ಇತ್ತು ಈಗ ಕೇವಲ 1-2 ಅಂಕಿಗೆ ಬಂದು ನಿಂತ ಪ್ರಮಾಣವನ್ನ ನಾವು ನೋಡ್ತಾ ಇದ್ದೀವಿ. ಹಿಂಗಾಗಿ ನಾವು ಬಹಳ ಸಮಾಧಾನ ಪಡ್ಕೊಳ್ಬೇಕಾದಂತಹ ವಿಷಯ ಇದು. ಎಲ್ಲೋ ಕೆಲವು ಕಡೆ ಹೊರಪು ಕೂಡ ಸಿಗಬಹುದು, ಆದರೂ ಕೂಡ ಭೂಮಿ ಒಳಗ ಸಾಕಷ್ಟು ಹಸಿ ಅದ, ಇದನ್ನ ನೀವು ತೆಗೆಯುವುದಕ್ಕೆ ಬಹಳಷ್ಟು ಶ್ರಮ ಪಡಬೇಕಾಗ್ತದ. ಸಾಕಷ್ಟು ಪ್ರಖರವಾದಂತಹ ಬಿಸಿಲಿತ್ತು ಅಂತಂದ್ರ ಮಾತ್ರ ಜಲ್ದಿ ಜಲ್ದಿ ಭೂಮಿ ಆರ್ತದ, ಮತ್ತ ನಿಮ್ಮ ಒಂದು ಏನು ಕೆಲಸ ಕಾರ್ಯಗಳಿಗೆ ಸುಗಮವಾದಂತಹ ಒಂದು ಹಾದಿ ಸಿಗಬೇಕು ಅಂತಂದ್ರ ತಾವು ಇನ್ನೂ ಕಾಯಬೇಕಾಗ್ತದ ಅಂತ ಹೇಳಿ ಅನಿಸ್ತದ. ಈ ವಾರದೊಳಗ ಮೇಲಿನ ಮಳೆ ಕಡಿಮೆ ಆಯ್ತು ಅಂತಂದ್ರ ನಮಗ ಒಳ್ಳೇದು ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಈಗ ಇದು ಸ್ಥೂಲವಾಗಿ ಆಯ್ತು. ನಾವು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಅಲ್ಲದೆ ಸೋಮವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು %80, ಗುರುವಾರ 21ನೇ ತಾರೀಕು 75, ಶುಕ್ರವಾರ 22, ಶನಿವಾರ 23, ಈ ಎರಡು ದಿವಸ 40, ರವಿವಾರ 24ನೇ ತಾರೀಕು 45, ಮತ್ತ ಮಂಗಳವಾರ 26ನೇ ತಾರೀಕು %85 ಅನ್ನುವಂತಹ ಒಂದು ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು %80, ಗುರುವಾರ 21ನೇ ತಾರೀಕು 75, ಶುಕ್ರವಾರ 27ನೇ ತಾರೀಕು 40, ಶನಿವಾರ 23, ರವಿವಾರ 24, ಈ ಎರಡು ದಿವಸ 50, ಸೋಮವಾರ 25 ಮತ್ತು ಮಂಗಳವಾರ 26, ಈ ಎರಡು ದಿವಸ %90. ರಾಯಚೂರು ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು %80, ಗುರುವಾರ 21ನೇ ತಾರೀಕು 45, ಶುಕ್ರವಾರ 27ನೇ ತಾರೀಕು 30, ಶನಿವಾರ 23ನೇ ತಾರೀಕು 35, ರವಿವಾರ 24ನೇ ತಾರೀಕು 25, ಸೋಮವಾರ 25ನೇ ತಾರೀಕು 65, ಮತ್ತು ಮಂಗಳವಾರ 26ನೇ ತಾರೀಕು %85 ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು %80, ಗುರುವಾರ 21ನೇ ತಾರೀಕು ಅಲ್ಲದೆ ಶನಿವಾರ 23ನೇ ತಾರೀಕು 75, ಶುಕ್ರವಾರ 27ನೇ ತಾರೀಕು 50, ರವಿವಾರ 24ನೇ ತಾರೀಕು 60, ಸೋಮವಾರ 25 ಮತ್ತು ಮಂಗಳವಾರ 26 ಈ ಎರಡು ದಿವಸ ಶೇಕಡ 90%. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 85%, ಗುರುವಾರ 20ನೇ ತಾರೀಕು 65, ಶುಕ್ರವಾರ 27ನೇ ತಾರೀಕು 60, ಶನಿವಾರ 23ನೇ ತಾರೀಕು 55, ರವಿವಾರ 24ನೇ ತಾರೀಕು 50, ಸೋಮವಾರ 25ನೇ ತಾರೀಕು 80 ಮತ್ತು ಮಂಗಳವಾರ 26ನೇ ತಾರೀಕು ಶೇಕಡ 90%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಅಲ್ಲದೆ ಸೋಮವಾರ 25ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 80%, ಗುರುವಾರ 21ನೇ ತಾರೀಕು 55, ಶುಕ್ರವಾರ 22, ಶನಿವಾರ 23 ಈ ಎರಡು ದಿವಸ 40, ರವಿವಾರ 24ನೇ ತಾರೀಕು 35, ಮಂಗಳವಾರ 26ನೇ ತಾರೀಕು ಶೇಕಡ 85% ಅನ್ನುವಂತಹ ಸೂಚನೆ ಯಾದಗಿರಿ ಜಿಲ್ಲೆ ಸಂಬಂಧಪಟ್ಟಂಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 21ನೇ ತಾರೀಕು 40, ಶುಕ್ರವಾರ 22ನೇ ತಾರೀಕು 35, ಶನಿವಾರ 23ನೇ ತಾರೀಕು 30, ರವಿವಾರ 24ನೇ ತಾರೀಕು 20, ಸೋಮವಾರ 25ನೇ ತಾರೀಕು 55 ಮತ್ತು ಮಂಗಳವಾರ 26ನೇ ತಾರೀಕು ಶೇಕಡ 80%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಅಲ್ಲದೆ ಸೋಮವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 21ನೇ ತಾರೀಕು 75, ಶುಕ್ರವಾರ 22, ಶನಿವಾರ 23 ಮತ್ತು ರವಿವಾರ 24 ಈ ಮೂರು ದಿವಸ 50 ಮತ್ತು ಮಂಗಳವಾರ 26ನೇ ತಾರೀಕು ಶೇಕಡ 90%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 20, ಗುರುವಾರ 21 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 80%, ಶುಕ್ರವಾರ 27ನೇ ತಾರೀಕು 55, ಶನಿವಾರ 23, ರವಿವಾರ 24 ಈ ಎರಡು ದಿವಸ 65, ಸೋಮವಾರ 25ನೇ ತಾರೀಕು 85 ಮತ್ತು ಮಂಗಳವಾರ 26ನೇ ತಾರೀಕು ಶೇಕಡ 90%. ಝೈರಾಬಾದ್ ತಾಲೂಕಿನೊಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 21ನೇ ತಾರೀಕು 65, ಶುಕ್ರವಾರ 22ನೇ ತಾರೀಕು 40, ಶನಿವಾರ 23, ರವಿವಾರ 24 ಈ ಎರಡು ದಿವಸ 50, ಸೋಮವಾರ 25 ಮತ್ತು ಮಂಗಳವಾರ 26 ಈ ಎರಡು ದಿವಸ ಶೇಕಡ 90%. ಝೈರಾಬಾದ್ ತಾಲೂಕಿಗೆ ಸಂಬಂಧಪಟ್ಟಂಗ ಅದ. ಆತ್ಮೀರೆ, ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ಇಲ್ಲಿ ತನಕ ನೋಡಿದ್ವಿ. ಈ ಒಂದು ಅಂಕಿ ಸಂಖ್ಯೆಗಳನ್ನ ನೋಡಿದ್ರೆ ತಮಗ ಅನಿಸೋದು ಈ ಸಲ ಸ್ವಲ್ಪ ಮಳೆಯ ಒಂದು ವಿಜೃಂಭಣೆ ಕಡಿಮೆ ಆಗ್ತದ ಅನ್ನುವಂಥದ್ದು, ಹಂಗೆ ಆಗ್ಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದರೊಳಗ ಏನಾದರೂ ಬದಲಾವಣೆಗಳು ಆದು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಅದನ್ನ ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಇನ್ನು ಅನೇಕ ಆಪ್ಗಳು ಬರ್ತಾ ಇದ್ದಾವ, ಅವುಗಳನ್ನ ತಾವು ಬಳಸುವ ರೀತಿಯನ್ನ ತಿಳ್ಕೊಂಡು ತಮ್ಮ ಕೃಷಿ ಬದುಕನ್ನ ಸರಳಗೊಳಿಸಿಕೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಇಷ್ಟು ಮಾಹಿತಿ ಮತ್ತು ವಿಚಾರದ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದ ಸಿದ್ದರಾಮ ವಾಗ್ಮಾರೆ ಮತ್ತು ಸಂಗಡಿಗರಿಂದ ಗೊಂದಲಿಗರ ಪದ. ಶರಣು ಬಂದಮ್ಮ ಜನನಿ ತ್ರಿಭಾವಾನಿ, ಶರಣು ಬಂದಮ್ಮ ಜನನಿ ತ್ರಿಭಾವಾನಿ, ಶರಣು ಬಂದಮ್ಮ ಜನನಿ ತ್ರಿಭಾವಾನಿ, ಶರಣು ಬಂದಮ್ಮ ಜನನಿ. ನಿತ್ಯ ನಾಮ ಸ್ಮರಣೆಯಲಿಂದ ನಿತ್ಯ ದಿವಸ ನಿತ್ಯ ನಂದ ನಿತ್ಯ ನಾಮ ಸ್ಮರಣೆಯಲಿಂದ ನಿತ್ಯ ದಿವಸ ನಿತ್ಯ ನಂದ ಭೂತನಾಗಿ ಬೋಧ ನಿಂದ ಭೀತಿ ನಿಲ್ಲದಾಗೆ ಬಂದ ಶರಣೋ ಬಂದಮ್ಮ ಜೇನನಿ ಶ್ರೀಭವಾನಿ ಶರಣೋ ಬಂದಮ್ಮ ಜೇನನಿ ಶ್ರೀಭವಾನಿ ಶರಣೋ ಬಂದಮ್ಮ ಜನನಿ ಶ್ರೀಭವಾನಿ ಶರಣೋ ಬಂದಮ್ಮ ಜನನಿ ಸಂಸಾರ ಸಾಯಸಲಿಂದ ಸರ್ವಜನ ಕೇಳಿತದುಂದ ಸಂಸಾರ ಸಾಯಸಲಿಂದ ಸಂಸಾರ ಸಾಯಸದಿಂದ ಸರ್ವಜನ ಕೇಳಿತದುಂದ ಸಂಸಾರ ಸಾಯಸಲಿಂದ ಸರ್ವಜನ ಕೇಳಿತದುಂದ ಕತ್ತಲ ಕಾಳಗವಿದ ಹತ್ತಿದಂಗೆ ನಿದ್ರಿಯ ದುಂದ ಶರಣೋ ಬಂದಮ್ಮ ಜನನಿ ಶ್ರೀಭವಾನಿ ಶರಣೋ ಬಂದಮ್ಮ ಜನನಿ ಶ್ರೀಭವಾನಿ ಶರಣೋ ಬಂದಮ್ಮ ಜನನಿ ವಿಜನ್ಮ ಪಂಚಲ್ಲಿಂದ ಆ ಈ ಜನ್ಮ ಪಂಚಲ್ಲಿಂದ ಪಂಚಲ್ಲಿಂದ ಬಿ ಜನ್ಮ ಬಳಿತಲೆ ಉಳಿದ ಬಿ ಜನ್ಮ ಪಂಚಲ್ಲಿಂದ